ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆಗೆ ತಂದಿದೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ದೇಶದ ರೈತ ಮತ್ತೆ ಬೆಳೆಯುವನು, ಮಣ್ಣಲ್ಲಿ ಹೊನ್ನು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ಫಾರ್ಮ್ ಮಿತ್ರ ಆಪ್ ಡೌನ್ಲೋಡ್ ಮಾಡಿ. ಚಿನ್ನದ ಗಿಂಡಿ ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ಸುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ. ಆಲೂಗಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ, ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ, ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಂಡೆ. ಪ್ರೀತಿಯ ರೈತ ಬಾಂಧವರಿಗೆಲ್ಲ ಇಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಸುಧಾರಿತ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ಎಸ್ ನಂದಕುಮಾರ್ ಹಾಗೂ ಅರಕಲಗೂಡು ತಾಲೂಕು ಶಾನುಭೋಗನಹಳ್ಳಿಯ ಎಸ್ಎಚ್ ಮಂಜುಳಾ. ಮಂಜುಳಾ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಂದಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಮಂಜುಳಾ ಅವರೇ ತಮ್ಮ ಹುಟ್ಟೂರು ಯಾವ್ದಮ್ಮ? ನಮ್ಮ ಹುಟ್ಟೂರು ಶಾನುಭೋಗನಹಳ್ಳಿನೇ ಸರ್. ಕೊಟ್ಟೂರು? ಕೊಟ್ಟೂರು ಕೊರಟಿಕೆರೆ ಮುದ್ನಹಳ್ಳಿ. ನಾನು ಒಬ್ಳೆ ಮಗಳಾಗಿರೋದ್ರಿಂದ ಮನೆಗೆ ಮಾಡ್ಕೊಂಡಿದ್ದಾರೆ. ನಮ್ಮ ತಾಯಿ ಮನೇಲೆ ಇದ್ದೀನಿ, ಶಾನುಭೋಗನಹಳ್ಳಿ. ನಿಮ್ಮ ತಂದೆ ತಾಯಿಗೆ ನೀವು ಒಬ್ಳೆ ಮಗಳು? ಒಬ್ಳೆ ಮಗಳು ಸರ್. ಗಂಡು ಮಗ ಇರಲಿ? ಇಲ್ಲ ಇಲ್ಲ ಇಲ್ಲ. ನಿಮ್ ತಂದೆ ತಾಯಿ ಹೆಸರೇ? ನಮ್ಮ ತಂದೆ ಹೆಸರು ಹಲಗೇಗೌಡ, ತಾಯಿ ಹೆಸರು ಚಲುವಮ್ಮ. ರೈತರ? ರೈತರು ಸರ್. ಎಷ್ಟು ಜಮೀನಿದೆಯಾ? ನಮಗೆ ಒಂದ್ 3 ಎಕರೆ ಇದೆ ಸರ್. ನೀರಾವರಿನ? ಮಳೆ ಆಶ್ರಯ? ಮಳೆ ಆಶ್ರಯ ಸಂಪೂರ್ಣ. ಸಂಪೂರ್ಣ. ಎಲ್ಲಿ ತನಕ ಓದಿದ್ರಮ್ಮ ಮಂಜುಳ? ಸೆಕೆಂಡ್ ಪಿಯುಸಿ ಸರ್. ಎಲ್ಲಿ ಓದಿದ್ರಿ? ಹರ್ಕಲ್ಗೋಡು. ಹೌದಾ? ಓದಕ್ಕೆ ತುಂಬಾ ಇಷ್ಟ ಇತ್ತು? ತುಂಬಾ ಇಷ್ಟ ಇತ್ತು ಸರ್. 80% ಇತ್ತು ಸೆಕೆಂಡ್ ಪಿಯುಸಿನಲ್ಲಿ. ಏನ್ ತಗೊಂಡಿದ್ರಿ? ಆರ್ಟ್ಸ್ ಸರ್. ಮುಂದಕ್ಕೆ ಓದ್ಲಿಲ್ಲಮ್ಮ? ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಹಂಗಾಗಿ. ನಿಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ? ವ್ಯವಸಾಯದ ಬಗ್ಗೆ ತುಂಬಾ ಹಿಂಗೆ ನೋಡಿ ಮಾಡಿ ಮಾಡ್ಬೇಕು ವ್ಯವಸಾಯನ. ನಮ್ದು ಭೂಮಿ ಇತ್ತಲ್ಲ ಸರ್, ನೋಡವಲ್ಲ, ಎಲ್ಲ ಕಡೆ ನಾವು ಮಾಡ್ಬೇಕು ಅನ್ನೋದೊಂದು ಬಂತು ಸರ್. ಈಗ ನಿಮ್ ತಾಯಿ ಜಮೀನನ್ ಸಂಪಾದನೆ ಮಾಡಿದ್ದ ಅವರು? ನಮ್ಮ ತಂದೆ ತೀರೋಗ 3 ವರ್ಷ ಆಯ್ತು. ನಮ್ ತಂದೆ ತೀರೋದ್ಮೇಲೆ ನಮಗ್ ಜಮೀನ್ ಕೊಟ್ಟಿರೋದು. ನಾವು ಮಾಡಕ್ಕಿದ್ದು 3 ವರ್ಷ ಆಯ್ತು. ಹೌದಾ? ನೀವು ಕೂಲಿ ಕೆಲ್ಸಕ್ಕೆ ಏನಾದ್ರೂ ಹೋಗ್ತಾ ಇದ್ರಮ್ಮ? ನಾನೇನು ಹೋಗ್ತಿರ್ಲಿಲ್ಲ, ನಮ್ಮ ತಾಯಿನೇ ಕೂಲಿ ಕೆಲ್ಸ ಮಾಡಿ ನಮ್ಮನ್ನ ಓದಿಸಿ ಮದ್ವೆ ಮಾಡ್ಕೊಟ್ಟಿದ್ದು ನಮ್ ತಾಯಿ ತಮ್ಮನ ಮಗನಿಗೆ ಸರ್. ಹೌದಾ? ಆ ಕಡೆನೂ ಜಮೀನ್ ಇರ್ಲಿಲ್ವಾ? ಆ ಕಡೆ ಇದೆ ಸರ್ ಇತ್ತು. ಅಲ್ಲಿ ಇಬ್ರು ಗಂಡ್ ಮಕ್ಳು, ಒಬ್ಳೆ ಮಗ್ಳು, ಅವ್ರಿಗೂ ಅಲ್ಲೇ ಅವ್ರು ಮಾಡ್ಕೊಳ್ಳಿ, ಇಲ್ಲಿ ನಾವು ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೊಂಡಿದೀವಿ ಸರ್. ಇವಾಗ 3 ವರ್ಷದಿಂದ. ಅಂದ್ರೆ 3 ವರ್ಷದ ಅನುಭವ ಅಷ್ಟೇ ನಿಮ್ಗೆ ವ್ಯವಸಾಯ ಇದ್ದು? 3 ವರ್ಷ. ಅಲ್ಲಿವರೆಗೂ ಬೇರೆ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ನಿಮಗೂ ಅಲ್ಲಿ ಕೂಲಿ ಕೆಲಸ ಮಾಡುವಾಗ ನಮ್ದೇ ಜಮೀನಲ್ಲಿ ಮಾಡ್ಬೇಕು ಅನ್ನೋ ಒಂದು ಇದು ಬಂತು ಸರ್, ಆಸೆ ಬಂತು. ಈ 3 ವರ್ಷದಿಂದ ಏನ್ ಬೆಳೆ ಬೆಳೀತಾ ಇದ್ರೆ? ಆಲೂಗೆಡ್ಡೆ, ಜೋಳ, ಇನ್ನ ರಾಗಿ ಬೆಳಿತೀವಿ ಸರ್. ಓಹೋ. ಆಲೂಗೆಡ್ಡೆ ಬೇಸಾಯದಲ್ಲಿ ತಮಗೆ ಅನುಭವ ಏನಾದ್ರೂ ಇತ್ತೆ ಮುಂಚೆ? ಮುಂಚೆ ಅನುಭವ ಇತ್ತು, ಆದ್ರೆ ಈಗ ತುಂಬಾ ಚೆನ್ನಾಗಿ ಇನ್ನೂ ಅನುಭವ ಆಗಿ ಒಳ್ಳೆ ರೀತಿ ಬೆಳೆನ ತೆಗಿತಾ ಇದೀವಿ ಸರ್, 2 ವರ್ಷದ ಹಿಂದ. ಇವಾಗ ಅಂದ್ರೆ ಮುಂಚೆ ಹೇಗ್ ಬೆಳೀತಾ ಇದ್ರಿ, ಈಗ ಹೇಗ್ ಬೆಳೀತಾ ಇದ್ರಿ? ಮುಂಚೆ ಆಲೂಗಡ್ಡೆ ಬಗ್ಗೆ ನಮ್ಗೆ ಅಷ್ಟು ಇದು ಗೊತ್ತಿರ್ಲಿಲ್ಲ ಸರ್. ಮಾಮೂಲಿ ಹಾಕಂಗ್ ಹಾಕವು, ಒಂದು ಆಲೂಗಡ್ಡೆ ತಗೊಂಡ್ರೆ ನಾಲ್ಕ್ ಭಾಗ ಕಟ್ ಮಾಡವು, ಹಾಕಿ ಮಾಮೂಲಿ ಅರೆ ಹೊಡ್ಕೊಂಡು ಹಾಕ್ಬಿಟ್ಟು ನೆಟ್ ಬಿಡವು, ಅದ್ರ ಮೇಲೆ ಗೊಬ್ಬರ ಉದುರಿಸ್ಬಿಡವು. ಮಳೆ ಬರೋದು, ಕರ್ಗೋಗೋದು, ಸಮತಟ್ ಆಗಿರೋದು ಜಾಗ, ಇದ್ ಮಾಡ್ಬಿಟ್ಟು ಕರ್ಗೋಗೋದು. ಜಾಸ್ತಿ ಏನು ಇಳುವರಿ ಬರ್ತಿರ್ಲಿಲ್ಲ. 15-20 ಚೀಲ ಹಾಕಿದ್ರು ಒಂದ್ 60 ಚೀಲ ಇಷ್ಟು ಅಯ್ಯಷ್ಟು ಸರ್ ಹಿಂಗ ಆಗಿತ್ತು. ಇನ್ನ 2 ವರ್ಷದಿಂದ GIC ಸಂಸ್ಥೆ ಕಡೆಯಿಂದ ನಮ್ಗೆ ಕೊಟ್ಟರು ಮಾಹಿತಿನ, ಅದ್ರ ಪ್ರಕಾರ ನಾವು ಬೆಳ್ಕೊಂಡು ಹೋಗ್ತಿದೀವಿ. ಇವಾಗ ಅಂತಂದ್ರೆ ನಾವು ಮೊದ್ಲೇ ಈಗ 1 ಎಕರೆ ಜಮೀನ್ ತಗೊಂಡ್ರೆ ಅದ್ರಲ್ಲಿ 1 ಎಕರೆಗೆ 3 ಟ್ಯಾಕ್ಟರ್ ಅಷ್ಟು ದನಿನ ಗೊಬ್ಬರ ಹಾಕ್ತಾ ಇದೀವಿ. ಆಮೇಲೆ ಮುಂಚೆ ಪೊಟ್ಯಾಶ್ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಪೊಟ್ಯಾಶ್ ಹಾಕ್ತಾ ಇದೀವಿ. ನಮ್ಮ ದನದ ಗೊಬ್ಬರ ಅಂದ್ರಲ್ಲ, ನಿಮ್ಮ ಮನೇನಲ್ಲಿ ಹಸುಗಳಿದೆಯಾ? ಹಾ ಇದೆ ಸರ್. ಎಷ್ಟಿದಾವೆ? 3 ಇದಾವೆ ಸರ್. ಎಮ್ಮಗಳ ಹಸುಗಳ? ಹಸುಗಳು ಸರ್, ಸಿಂಧಿ ಹಸು ಒಂದಿದೆ, ಹುಳ ಹಸುಗಳು ನಾಟಿ ಹಸುಗಳು 2 ಇದಾವೆ ಸರ್. ಮೇವ್ಗೆ ಏನ್ ಮಾಡ್ತೀರ? ಮೇವ್ಗೆ ಜೋಳ ಕಡ್ಡಿ ಹಾಕತೀವಿ ಮನೆ ಹತ್ರ, ಎಣ್ಣೆ ಜೋಳ ಕಡ್ಡಿ. ಇನ್ನು ಒಣಲು ರಾಗಿ ಬೆಳ್ಕಂತೀವಿ, ಅಕಸ್ಮಾತ್ ಸ್ವಲ್ಪ ಇದಾದ್ರೆ ಸ್ವಲ್ಪ ಹುಲ್ಕೊಂಡು ಹಾಕತೀವಿ ಸರ್. ಹಾಲು ಸಮೃದ್ಧವಾಗಿ ಸಿಗುತ್ತೆ? ಹಾಲು ಸಮೃದ್ಧವಾಗಿ ಸಿಗುತ್ತೆ ಸರ್. ಮೊಸರು ಬೆಣ್ಣೆ ಎಲ್ಲ ಸಿಗುತ್ತೆ. ಡೈರಿಗೂ 5-5 ಲೀಟರ್ ಹಾಲು ಹಾಕೋತೀವಿ ಸರ್. ಮನೆಗೆ ಎಷ್ಟು ಮಡಿಕತೀರಿ? ಮನೆಗೆ 1.5 ಲೀಟರ್ 2 ಲೀಟರ್ ತನಕ ಮಡಿಕತೀವಿ ಸರ್. ಕುಡಿತೀರಾ ನೀವು? ಸರ್ ಕುಡಿತೀವಿ ಸರ್. ಯಜಮಾನ್ರಿಗೂ? ಎಲ್ಲರೂ ಮನೇಲಿ ಅಲ್ವಾ. ಆರೋಗ್ಯವಾಗಿದ್ದೀವಿ? ಆರೋಗ್ಯವಾಗಿದ್ದೀವಿ ಸರ್. ಹಟ್ಟಿ ಗೊಬ್ಬರ ಹಾಕ್ತೀರಿ? ಹಟ್ಟಿ ಗೊಬ್ಬರ ಹಾಕ್ತಿವಿ 3 ಟ್ಯಾಕ್ಟರ್ 1 ಎಕರೆಗೆ. ಆಮೇಲೆ ಇನ್ನು ಮೊದ್ಲೇ ಪೊಟ್ಯಾಶ್ ಹಾಕ್ತಿವಿ 3 ಚೀಲ 1 ಎಕರೆಗೆ. ಆಮೇಲೆ 1.5 ಚೀಲ DAP ಹಾಕ್ತಿವಿ. ಆಮೇಲೆ ಸೆಟ್ರೇಟ್ನ 2 ಚೀಲ ಹಾಕ್ತಿವಿ ಸರ್. ಉಳುಮೆ ಮಾಡಿಸ್ಬೇಕಾದ್ರೆ ಆಳವಾಗಿ ಉಳುಮೆ ಮಾಡಿಸ್ತೀವಿ, ನಂತರ ಕಲ್ಟಿವೇಟರ್ ಅಲ್ಲಿ ಮೊದ್ಲು ಗೊಬ್ಬರ ಹಾಕೊಂಡು ಆಮೇಲೆ ಉಳುಮೆ ಮಾಡಿಸ್ತೀವಿ. ಮಾಡಿದ್ಮೇಲೆ ಒಂದು 3-4 ದಿವಸ ಆಗ್ಬೋದು, ವಾರ ಆಗ್ಬೋದು. ಆಮೇಲೆ ಆಲೂಗಡ್ಡೆನ ಹಾಕ್ತಿವಿ. ಮೊದ್ಲು ಕಟ್ ಮಾಡಿ ಹಾಕ್ತಿದ್ದೋ, ಇವಾಗ ಉಂಡೆ ಆಲೂಗಡ್ಡೆನೆ ಹಾಕ್ತಿದೀವಿ. ಏನ್ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನ್ ಅನುಕೂಲ? ಆಳವಾಗಿ ಉಳುಮೆ ಮಾಡೋದ್ರಿಂದ ಅದು ಗೊಬ್ಬರ ಎಲ್ಲ ಬೆರೆತ್ಕೋತದೆ, ಮತ್ತೆ ಮಣ್ಣು ಸ್ವಲ್ಪ ಲೂಸು ಸಿಗುತ್ತೆ, ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಆಳವಾಗಿ ಉಳುಮೆ ಮಾಡೋದ್ರಿಂದ. ಯಾವ ತಳಿ ಅಮ್ಮ ಹಾಕೋದು? ಏನಾದ್ರು ಹೆಸರು? ಕುಫ್ರಿ ಜ್ಯೋತಿ. ಕುಫ್ರಿ ಜ್ಯೋತಿನೇ ಹಾಕ್ತೀರಾ? ಕುಫ್ರಿ ಜ್ಯೋತಿ. ಬಿತ್ತನೆ ಗಡ್ಡೆಗಳನ್ನೆಲ್ಲ? ಬಿತ್ತನೆ ಗಡ್ಡೆಗಳು ಉಂಡೆನೆ ಹಾಕ್ತಾ ಇದ್ದೀವಿ. ಅಮ್ಮ ಎಲ್ಲಿಂದ ತರ್ತೀರಿ? ಬಿತ್ತನೆ ಗಡ್ಡೆ ಹಾಸನಲ್ಲಿ ತಗೊಂಡೋಗಿ ಹಾಕ್ತಾ ಇದ್ದೋ, ಈ ವರ್ಷ ಪಂಜಾಬಿಂದ ತರಿಸಿದೀವಿ ಸರ್. ತುಂಬಾ ಚೆನ್ನಾಗಿದೆ. ಈ ವರ್ಷ 1 ಎಕರೆ ಹಾಕಿದ್ರಮ್ಮ? ಈ ವರ್ಷ 1 ಎಕರೆ ಹಾಕಿದೀವಿ. 1.5 ಎಕರೆ. ಯಾವಾಗ ಬಿತ್ತನೆ ಮಾಡಿತ್ತು? ಬಿತ್ತನೆ ಮಾಡಿ 1.5 ತಿಂಗಳು ಆಗಿದೆ ಸರ್. ಹೌದಾ? ಹೇಗಿದ್ಯಮ್ಮ ಬೆಳೆ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೇಗ್ಲಲ್ಲೇ ಹಾಕಿದ್ವಿ, ಹೋದ ವರ್ಷ ಒಂದ್ ಸ್ವಲ್ಪ ಮಿಷನ್ ಅಲ್ಲೂ ಹಾಕ್ಸಿದ್ದು, ಒಂದೇ ಸಮ ಇದ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ನೇಗ್ಲಲ್ಲೇ ಹಾಕಿ ಇದ್ ಮಾಡಿದ್ವಿ ಸರ್. ತುಂಬಾ ಚೆನ್ನಾಗಿ ಹುಟ್ಟಿ ಬಂದಿದೆ ಆಲೂಗಡ್ಡೆ. ಇನ್ನ ವಾರಕ್ಕೊಂದ್ಸಲ ಇದು M45 ಸ್ಪ್ರೇ ಮಾಡ್ತಾ ಇದೀವಿ. ಇನ್ನ ಕಾಯಿಲೆ ಏನ್ ಕಂಡು ಬಂದಿಲ್ಲ, ಅಕಸ್ಮಾತ್ ಬಂದ್ರು ಇದು ಮ್ಯಾಗ್ಜಿಮೆಟ್ ಸಿಂಪಡಿಸ್ತೀವಿ. ಇನ್ನ ಬೇರೆ ತರ ಅಂಗಮಾರಿ ಅವು ಇವು ಬಂದ್ರೆ ಅಕ್ರೋಬೈಟ ಮಾಡ್ಕೊಂಡು ಅದನ್ನ ಕಾಯಿಲೆನ ಕಂಟ್ರೋಲ್ ಮಾಡ್ಕೋತೀವಿ. ಮಳೆ ಚೆನ್ನಾಗಿದೆ? ಮಳೆ ಸ್ವಲ್ಪ ಕಡಿಮೆ ಸರ್ ಇವಾಗ, ಅದೇ ತೊಂದರೆ ಆಗಿರೋದು. ಇನ್ ಇವಾಗ ನಮ್ದು ಬೆಳೆ ಸ್ವಲ್ಪ ಲಘು ಪೋಷಕಾಂಶಗಳ ಇದನ್ನ ಕೇಳ್ತಾ ಇದೆ, ಅದನ್ನ ಸ್ವಲ್ಪ ಸಿಂಪಡಿಸ್ಬೇಕು ಸರ್. ಇನ್ನು ಪಡಿಸಿಲ್ಲ. ಕಳೆನಾಶಕ ಹಾಕಿದೀವಿ, ಇನ್ನ ಕಳೆ ಕೀಳಿಸ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್. ಮಳೆ ಒಂದ್ ಬೇಕು ನಿಮ್ಗೆ? ಸರ್ ಇವಾಗ ಮಳೆ ತುಂಬಾ ಅವಶ್ಯಕ ಸರ್, ಮಳೆ ಬೇಕಿದೆ. ಹೇಳಿ ನಂದಕುಮಾರ್ ಅವರೇ, ಏನಿದು ಈ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಂದ್ರೆ ಅರ್ಕಲ್ಗೂಡು ತಾಲೂಕಲ್ಲಿ ಏನ್ ಮಾಡ್ತಾ ಇದ್ದೀರಿ ತಾವು? ಸರ್, ನಾನು ನಂದಕುಮಾರ್ ಅಂತ ಹೇಳಿ ಅರ್ಕಲ್ಗೂಡು ವಿಭಾಗದಲ್ಲಿ ಕ್ಲಸ್ಟರ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಸಂಪೂರ್ಣ ಉದ್ದೇಶ ಏನಿದ್ರು ಸುಸ್ಥಿರ ಆಲೂಗಡ್ಡೆ ಬೇಸಾಯ ಪದ್ಧತಿಯನ್ನ ರೈತರಿಗೆ ಮುಟ್ಟಿಸೋದು. ಸಂತೋಷ. ಎಷ್ಟು ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ ನೀವು? 8 ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ. ಯಾವ್ಯಾವ ಹಳ್ಳಿ? ಶಾನ್ಬೋಗ್ನಳ್ಳಿ, ಸಂತೆಮರೂರು, ದುಮ್ಮಿ, ರಂಗಾಪುರ, ರಾಮೇನಹಳ್ಳಿ, ನಿಡುವಣಿ. ಏನ್ ಮಾಡ್ತಾ ಇದ್ದೀರಲ್ಲಿ? ಆಲೂಗಡ್ಡೆಗೆ ಬೇಕಾಗಿರುವ ತಂತ್ರಜ್ಞಾನದ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸರ್. ಅದೇ ಏನು, ಯಾವ್ಯಾವ ತಂತ್ರಜ್ಞಾನವನ್ನ ಹೇಗೆ ಕೊಡ್ತಾ ಇದ್ದೀರಿ, ಹಿಂದೆ ಅವರು ಏನ್ ಮಾಡ್ತಾ ಇದ್ರು, ಏನ್ ಬದಲಾವಣೆ ಈಗಾಗಿದೆ, ಸ್ವಲ್ಪ ಹೇಳ್ಬೋದ ವಿವರವಾಗಿ? ಖಂಡಿತ ಸರ್. ಆಲೂಗಡ್ಡೆ ಸುಸ್ಥಿರ ಬೇಸಾಯ ಪದ್ಧತಿ ಅಂದ್ರೆ ಪ್ರಾರಂಭದಿಂದ ಏನಂದ್ರೆ ಉಳುಮೆ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಅಲ್ಲಿಂದ ಕೊನೆಗೆ ಕಟಾವು ಮಾಡೋವರೆಗೂ ಸಂಪೂರ್ಣವಾದ ಸುಸ್ಥಿರ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಉಳುಮೆ ಮಾಡೋದಾದ್ರೆ ಆಳ ಉಳುಮೆ ಮಾಡಬೇಕು, ಮತ್ತೆ ಆಳ ಉಳುಮೆ ಮಾಡಿದ್ಮೇಲೆ 2 ಟೈಮ್ 5 ನೇಗ್ಲಲ್ಲಿ ಉಳುಮೆ ಮಾಡಬೇಕು. ಮಿಷನ್ ಅಲ್ಲಿ ಹಾಕೋದಾದ್ರೆ ಸ್ವಲ್ಪ ರೋಟಾವೇಟರ್ ನ ಹೊಡ್ಕೊಬೇಕಾಗುತ್ತೆ, ಇಲ್ಲ ಎತ್ತಿನಲ್ಲಿ ಸಾಂಪ್ರದಾಯಿಕವಾಗಿ ಹಾಕ್ತೀನಿ ಅಂತ ಅಂದ್ರು ಸಿಂಪಲ್ ಆಗಿ ಕಲ್ಟಿವೇಟರ್ ಅಲ್ಲಿ ಹುಕ್ಕೆ ಹೊಡ್ಸ್ಕೊಂಡು ದೊಡ್ಡ ನೇಗ್ಲಲ್ಲಿ ಮಣ್ಣೇರ್ಸೋದು ತುಂಬಾ ಒಳ್ಳೆ ಉತ್ತಮ ಪದ್ಧತಿ. ಏನಕ್ಕಂದ್ರೆ ಈಗ ಸಾಂಪ್ರದಾಯ ಪದ್ಧತಿಗೆ ಹೋಲಿಸಿದ್ರೆ ಸಾಂಪ್ರದಾಯ ಪದ್ಧತಿಯಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾರೆ, ಕಟ್ ಮಾಡಿ ಹಾಕೋದಾದ್ಮೇಲೆ ಮಣ್ಣು ಏರ್ಸಿ ಮತ್ತೆ ಮರ ಹೊಡಿತಾರೆ. ಮರ ಹೊಡೆದಿ ಮಣ್ಣನ್ನ ಸಮ ಮಾಡ್ತಾರೆ. ಸಮ ಮಾಡೋದ್ರಿಂದ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ ಸರ್, ಆಲೂಗಡ್ಡೆ ಕರಗೋ ಚಾನ್ಸಸ್ ಬರುತ್ತೆ. ಯಾವ ಕಾರಣ ಅಂತಂದ್ರೆ ಒಂದು ಅತಿಯಾದ ಉಷ್ಣಾಂಶ ಆಗಿರ್ಬೋದು, ಇಲ್ಲ ಅತಿಯಾದ ತೇವಾಂಶ ಆಗಿರ್ಬೋದು. ಇವೆರಡರ ಕಾರಣದಿಂದ ಆಲೂಗಡ್ಡೆ ಕರಗುವ ಸಾಧ್ಯತೆ ಬಹಳ ಹೆಚ್ಚಾಗಿರ್ತದೆ ಸಾಂಪ್ರದಾಯ ಪದ್ಧತಿಯಲ್ಲಿ. ಸಾಂಪ್ರದಾಯ ಪದ್ಧತಿ ಬಿಟ್ಟು ಸುಸ್ಥಿರ ಪದ್ಧತಿಯನ್ನು ಅಳವಡಿಸ್ಕೊಳ್ತೀನಿ ಅಂತಂದ್ರೆ ಉಂಡೆ ಆಲೂಗಡ್ಡೆನ ಬಿತ್ತನೆ ಮಾಡಬೇಕು. ಉಂಡೆ ಆಲೂಗಡ್ಡೆ ಬಿತ್ತನೆ ಮಾಡಿ ಮಣ್ಣಿನ ದಿಂಡನ್ನ ದೊಡ್ಡದಾಗಿ ಏರಿಸಬೇಕು ಸರ್. ಸ್ಟಾರ್ಟಿಂಗಲ್ಲೇ ದೊಡ್ಡದಾಗಿ ಏರಿಸಬೇಕು ಅಂತ ಅಂದ್ರೆ ಮತ್ತೆ ಅಂತರ್ಬೇಸಾಯ ಇರೋದಿಲ್ಲ. ಗೊಬ್ಬರ ಕೊಡೋದಾದ್ರೆ ಸ್ಟಾರ್ಟಿಂಗಲ್ಲಿ ಯಾವ್ದು ರಸಗೊಬ್ಬರಗಳು ಕೊಡೋದಾದ್ರೆ ಮೊದಲೇ ಕೊಟ್ಕೊಬೇಕು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಧ್ಯದಲ್ಲೆಲ್ಲ ಕೊಡ್ತಾರೆ, ಸುಸ್ಥಿರ ಪದ್ಧತಿಯಲ್ಲಿ ಮೊದಲೇ ಕೊಟ್ಕೊಬೇಕು. 3 ಚೀಲ ಪೊಟಾಷ್ ಕೊಡಬೇಕಾಗುತ್ತೆ, 1.5 ಚೀಲ DAP ಕೊಡಬೇಕಾಗುತ್ತೆ, 2 ಚೀಲ ಸೆಟ್ರೇಟ್ ಕೊಡಬೇಕಾಗುತ್ತೆ. ಪೊಟಾಷ್ನ ಬಿತ್ತನೆಯ ಪೂರ್ವ 10-15 ದಿನ ಮುಂಚೆ ಕೊಡಬೇಕಾಗುತ್ತೆ ಸರ್. ಸೆಟ್ರೇಟ್ ಮತ್ತೆ DAP ಬಿತ್ತನೆ ದಿನನ ಎರ್ಚಿಕೊಂಡು ಬಿತ್ತನೆ ಮಾಡಿದ್ರು ಆಗುತ್ತೆ. ಕಳೆ ನಿರ್ವಹಣೆ ಮಾಡೋಕ್ಕೋಸ್ಕರ ಮೆಟ್ರಿಬಿಜನ್ ಅನ್ನ ಬಳಸ್ತೀವಿ ಸರ್. ಮೆಟ್ರಿಬಿಜನ್ನ ಬಿತ್ತನೆಯ ನಂತರ 5 ದಿನದೊಳಗಡೆ ಮೆಟ್ರಿಬಿಜನ್ನ ಸಿಂಪಡಣೆ ಮಾಡೋದಕ್ಕೆ ಇಳಿಸ್ತೀವಿ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಂದ್ರೆ ಕಳೆ ನಿರ್ವಹಣೆ ಮಾಡೋದಕ್ಕಂತಾನೆ ದೊಡ್ಡ ಸಮಸ್ಯೆ ಮಾಡ್ಕೊಳ್ತಾರೆ. 30-35-40 ದಿನ 50 ದಿನವರೆಗೂ ಕಳೆ ನಿರ್ವಹಣೆ ಮಾಡ್ಬೇಕಂತೇಳಿ ಆಲೂಗಡ್ಡೆ ಮಧ್ಯದಲ್ಲಿ ನೇಗ್ಲು ಬಿಡ್ತಾರೆ ಮತ್ತೆ ಕುಂಟೆ ಹೊಡಿತಾರೆ. ಇವೆಲ್ಲ ಮಾಡೋದ್ರಿಂದ ಏನ್ ಸಮಸ್ಯೆ ಇರುತ್ತೆ ಅಂದ್ರೆ ಆಲೂಗಡ್ಡೆ ಬೇರ್ಗಳು ಕುಯ್ತಾರೆ. ಬೇರ್ಗಳು ಕಟ್ ಆಗೋದ್ರಿಂದ ಆಲೂಗಡ್ಡೆ ಪಲ್ಲಿ ಹೊಡೆಯೋ ಟೈಮ್ ಅದು. 30-35 ದಿನದಿಂದ ಪಲ್ಲಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆಲೂಗಡ್ಡೆಯಲ್ಲಿ. ಆ ಪಲ್ಲಿ ಹೊಡೆಯೋ ಟೈಮಲ್ಲಿ ನೇಗ್ಲು ಬಿಡ್ತಾ ಇದ್ರೆ ಅದಕ್ಕೆ ಟಚ್ಚಾಗಿ ಅವಕ್ಕೆ ಸಮಸ್ಯೆ ಆಗಿ ಅವು ಕಟ್ ಆಗಿರ್ತವೆ, ಮತ್ತೆ ಬೇರು ತುಂಡ ಹರಿತಿರ್ತವೆ. ಅದರಿಂದ ಆಲೂಗಡ್ಡೆ ಒಳಗಡೆ ಅಂತರ್ಬೇಸಾಯನ ಸ್ವಲ್ಪ ಕಡಿಮೆ ಮಾಡಬೇಕಾಗೈತೆ. ಇಲ್ಲ ಮಾಡ್ತೀನಿ ಅಂದ್ರೆ 30 ದಿನದ ಒಳಗಡೆ ಮಾಡ್ಕೊಳ್ಬೇಕು. ನಮ್ಮಲ್ಲಿ 30 ದಿನದ ಮೇಲೆ ಒಂದು ಸಮಸ್ಯೆ 30 ದಿನದ ಮೇಲೆ ಮಾಡ್ತಾರೆ ಏನಕ್ಕೆ ಅಂತ ಅಂದ್ರೆ ನೀರಾವರಿ ಸಮಸ್ಯೆ, ಮಳೆ ಸಮಸ್ಯೆ, ಉಟ್ಟಾಣಿಕೆ ನಿಧಾನ ಆಗುತ್ತೆ. ಅವರು ನಿಧಾನ ಲೇಟ್ ಆಗಿ ಮಾಡ್ತಾರೆ ಅಂದ್ರೆ ಅದರಿಂದ ತುಂಬಾ ಲೇಟ್ ಆಗುತ್ತೆ. ಸುಸ್ಥಿರವಾಗಿ ಮಾಡಿದ್ರೆ 30 ದಿನದ ಏನಿಲ್ಲ, ನೀರಾವರಿ ಮಳೆ ಯಾವಾಗಲಾದ್ರೂ ಸಿಗ್ಬಹುದು. ಬಟ್ ಕಳೆ ನಿರ್ವಹಣೆಗೋಸ್ಕರ ಕಳೆನಾಶಕ ಸಿಂಪಡಣೆ ಮಾಡಬೇಕು. ಕಳೆನಾಶಕ ಸಿಂಪಡಣೆ ಮಾಡೋದಕ್ಕೂ ತೇವಾಂಶದ ಅವಶ್ಯಕತೆ ಇರುತ್ತೆ. ತೇವಾಂಶ ಇಲ್ಲ ಅಂತಂದ್ರೆ ಕಳೆನಾಶಕ ಸಿಂಪಡಣೆ ಮಾಡಿದಾಗ ಕಳೆ ಹೋಗದೇನೆ ಇರುತ್ತೆ ಸರ್. ಅದಾದ್ಮೇಲೆ ಮತ್ತೆ ಸಾಂಪ್ರದಾಯಿಕ ಪದ್ಧತಿಗೋಲಿಸಿದ್ರೆ ಮತ್ತೆ ಮಣ್ಣೇರಿಸಬೇಕಾಗುತ್ತೆ. ಕಳೆ ಎಲ್ಲ ಕೀಳ್ಸಾಕಿರ್ತಾರೆ, ನೇಗ್ಲು ಬಿಟ್ಟಿರ್ತಾರೆ, ಮತ್ತೆ ಮಣ್ಣೇರಿಸಬೇಕಾಗುತ್ತೆ. ಸುಸ್ಥಿರ ಪದ್ಧತಿಯಲ್ಲಾದ್ರೆ ಒಂದೇ ಸಲ ಮಣ್ಣೇರಿಸ್ಬಿಟ್ಟಿರ್ತೀವಿ, ಮತ್ತೆ ಮಣ್ಣೇರಿಸ ಅವಶ್ಯಕತೆ ಇರೋದಿಲ್ಲ. ಒಂದೇ ಸಲ ಮಣ್ಣೇರಿಸೋದ್ರಿಂದ ಬೇರೆ ಕಟ್ ಮಾಡೋದು ಏನು ಆಗೋದಿಲ್ಲ, ಮತ್ತೆ ಇದರಲ್ಲಿ ಕಟ್ ಆಗ್ತಿರ್ತವೆ. ಆಲೂಗಡ್ಡೆಗೆ ಒಂದೇ ಸಲ ಮಣ್ಣೇರಿಸೋದು ಹೆಲ್ಪ್ ಆಗುತ್ತೆ ಅಂದ್ರೆ ಆಲೂಗಡ್ಡೆ ಬಿಡೋದಕ್ಕೆ ಫ್ರೀ ಮಣ್ಣು ಸಿಗುತ್ತೆ ಸ್ಟಾರ್ಟಿಂಗಲ್ಲೇ ಏರಿಸಿದ್ರೆ. ಮಧ್ಯ ಮಧ್ಯದಲ್ಲಿ ಏರಿಸಿದ್ರೆ ಮಳೆ ಏರುಪೇರಾಗೋದ್ರಿಂದ ಮಣ್ಣು ಗಟ್ಟಿಯಾಗಿ ಬರ್ತದೆ, ಉಂಡೆ ಉಂಡೆ ತರ ಆಗಿ ಅಥವಾ ತೇವಾಂಶ ಆದಾಗ ಸಮಸ್ಯೆ ಆಗುತ್ತೆ. ಅದ್ ಬಿಟ್ರೆ ಸುಸ್ಥಿರ ಪದ್ಧತಿಯಲ್ಲಿ ಒಂದು ಸಲ ಸ್ಟಾರ್ಟಿಂಗ್ ಅಲ್ಲಿ ಬಿತ್ತನೆ ಮಾಡಿದಾಗ ನೇಗ್ಲು ಉಪಯೋಗಿಸಿದ್ಬಿಟ್ರೆ ಇನ್ನ ಕೊನೆಯಲ್ಲಿ ಮಾತ್ರ ಬಳಸ್ತೀವಿ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೊನೆಯವರೆಗೂ ಮಧ್ಯ ಮಧ್ಯದಲ್ಲಿ ಮಣ್ಣೇರಿಸೋದು ಕಳೆ ಕೀಳಿಸೋದಕ್ಕೆ ಯಾವ್ದಕ್ಕಾದ್ರೂ ನೇಗ್ಲು ಉಪಯೋಗಿಸ್ತಾ ಇರ್ತೀವಿ. ನಂದಕುಮಾರ್ ಅವರ, ಈಗ ತಮ್ಮ ಸುಸ್ಥಿರ ವಿಧಾನದಲ್ಲೇನೆ ಆಲೂಗಡ್ಡೆ ಬೆಳೆದಿದ್ದೀರಿ ಎಲ್ಲಾ ಕಡೆ. ಹೌದು, ಮಳೆ ಈಗ ಒಂದು ವಾರದಿಂದ ಇಲ್ಲ ಅಂತ ಅನ್ಸುತ್ತೆ. ಹೌದು ಸರ್. ಅಲ್ವಾ, ಆದ್ರೂ ಕೂಡ ಬೆಳೆ ಏನಾಗಿಲ್ವಾ, ಚೆನ್ನಾಗಿದ್ಯಾ ಸರ್? ಕೆಲವು ಕಡೆ ಪೋಷಕಾಂಶಗಳ ಕೊರತೆ ಅಂದ್ರೆ ಲಘು ಪೋಷಕಾಂಶಗಳ ಕೊರತೆ ಕಂಡು ಬರ್ತಾ ಇದೆ. ಯಾತಕ್ಕೆ ಕಂಡು ಬಂತದ್ದು, ಅಥವಾ ಅದನ್ನ ಹೇಗೆ ಗುರುತಿಸೋದು ಲಘು ಪೋಷಕಾಂಶಗಳ ಕೊರತೆ ಅಂತ? ಒಂದು ಗಿಡದಲ್ಲಿ ತುದಿ ಇರುತ್ತಲ್ಲ ಸರ್, ತುದಿ ಕೆಂಪು ಕಲರ್ ಅಲ್ಲಿ ಮಡಚದಂಗ ಆಗ್ಬಿಡುತ್ತೆ, ಮತ್ತೆ ಕೊಟ್ರು ಬಂದಂಗ ಆಗಿರುತ್ತೆ. ಅದೊಂದು ಮಡಚದಂಗ ಬಂದಾಗ ಪೋಷಕಾಂಶಗಳು, ಮತ್ತೆ ಚೆನ್ನಾಗಿರೋ ಗಿಡದಕ್ಕೂ ಅದಕ್ಕೂ ವ್ಯತ್ಯಾಸ ಕಾಣಿಸೋದ್ರೆ ಗುಗ್ರು ಬಂದಂಗೆಲ್ಲ ಆಗಿರುತ್ತೆ ಎಲ್ಲ ಸಂಪೂರ್ಣ ಎಲೆಗಳು. ಆಮೇಲೆ ಬೆಳವಣಿಗೆ ಇರೋದಿಲ್ಲ ಆ ಗಿಡಗಳಲ್ಲಿ, ಅದರಿಂದ ಅದನ್ನ ಗುರುತಿಸಬಹುದು. ಯಾವ ಪೋಷಕಾಂಶದ ಕೊರತೆ ಅಂತ ತಾವು ಹೇಳ್ತೀರಿ? ಜಿಂಕ್, ಬೋರಾನ್, ಮ್ಯಾಂಗಾನೀಸ್, ಐರನ್, ಇವೆಲ್ಲ ಸಮಸ್ಯೆಗಳು ಕಂಡುಬರ್ತವೆ ಸರ್. ಓಕೆ, ಏನ್ ಮಾಡ್ಬೇಕು ಅದಕ್ಕೆ ಪರಿಹಾರ ಅಂದ್ರೆ? ಲಘು ಪೋಷಕಾಂಶಗಳ ಸಿಂಪಡಣೆ ಮಾಡ್ಬೇಕು ಸರ್. ಒಂದು ಆಲೂಗಡ್ಡೆ ಬಿತ್ತನೆಯಾದ 45 ದಿನಕ್ಕೊಮ್ಮೆ 55 ದಿನಕ್ಕೊಮ್ಮೆ ಲಘು ಪೋಷಕಾಂಶಗಳ ಸಿಂಪಡಣೆ ಮಾಡ್ಬೇಕು. ಯಾವ್ದು ಏನಾದ್ರೂ ಹೆಸರಿದೆಯಾ ಅದಕ್ಕೆ, ಅಥವಾ ಮಾಮೂಲಿ ಈ ಎಲ್ಲ ಪೋಷಕಾಂಶಗಳು ಸಿಗುವಂತದ್ದ ಸಿಂಪಡಣೆ? ಉತ್ತಮ ಗುಣಮಟ್ಟದ ಯಾವ್ದೇ ಲಘು ಪೋಷಕಾಂಶಗಳಾದ್ರೂ ಆಗುತ್ತೆ. ಹೌದಾ? ಹೌದು ಸರ್. ಅಂದ್ರೆ ಇದು ಕೇವಲ ನಿಮ್ಮ ಬೆಳೆಗಷ್ಟೇ ಅಂತ ಹೇಳ್ತಿದ್ರ, ಅಥವಾ ನಿಮ್ಮ ಬಯಲಲ್ಲಿರುವಂತಹ ಎಲ್ಲ ಬೆಳೆಗೂ ಸರ್? ಎಲ್ಲ ಬೆಳೆಗೂ. ಈಗ ಈ ಸಮಸ್ಯೆ ಬಂದಿದೆ ಆಲೂಗಡ್ಡೆಗೆ, ಈಗ ಲಘು ಪೋಷಕಾಂಶ ಸಿಂಪಡಣೆ ಮಾಡಬೇಕು. ಮಂಜುಳಮ್ಮನವರೇ, ನಿಮ್ ಜಮೀನಲ್ಲೂ ಇದೇ ಸಮಸ್ಯೆನಾ? ನಮ್ ಜಮೀನಲ್ಲೂ ಇದೇ ಸಮಸ್ಯೆ ಸರ್. ಹೌದಾ? ಸ್ವಲ್ಪ ಎಲೆಗಳು ಮಡಚದಂಗೆ ಆಗಿರೋದು, ಕೊಟ್ರು ಬಂದಂಗಾಗಿರೋದು, ಸಿಂಪಡಣೆ ಮಾಡ್ಬೇಕು ಸರ್. ಅಂದ್ರೆ ಈಗ ನಿಮಗೆ ರೋಗ ಯಾವ್ದು, ಲಘು ಪೋಷಕಾಂಶದ ಕೊರತೆ ಯಾವುದು, ಕೀಟ ಯಾವುದು, ಅದು ಗೊತ್ತಾಗೋ ಎಲ್ಲ ವಿಚಾರಗಳು ತಿಳ್ಕೊಂಡಿದ್ದೀರಿ ನೀವು? ತಿಳ್ಕೊಂಡಿದ್ದೀವಿ ಅಲ್ವಾ. ಈಗ ನೀವು ಬಂದು ನಿಮ್ಗೆಲ್ಲ ತರಬೇತಿ ಅಂತ ಕೊಟ್ರಲ್ಲಮ್ಮ, ಅವಾಗ ಹ್ಯಾಂಗ್ ವಿಚಾರ ತಿಳಿಸ್ಕೊಟ್ರು ನಿಮ್ಗೆ? ಅವರು ತರಬೇತಿ ಅಂತ ಕೊಟ್ಟಾಗ ಅವರು ನಾವು ಆಲೂಗೆಡ್ಡೆ ಹಾಕೋದಕ್ಕಿಂತ ಮುಂಚಾಗ್ಲಿಂದ್ಲುವೆ ಈ ತರ ಮಾಡಿ ಹಿಂಗೆ ಆಲೂಗೆಡ್ಡೆ ತಂದ್ರೂ ಮನೆಗೆ ಈ ತರ ಆರಾಕಿ ಅದಕ್ಕೆ ಔಷಧಿನ ಸಿಂಪಡಣೆ ಮಾಡಿ M45 ಹೊಡೀರಿ, ಮತ್ತೆ ಮೊಳಕೆ ಬರಕ್ಕೂ ಔಷಧಿ ಇದೆ ಬೇಕಾದ್ರೆ ಅದನ್ನು ಇದ್ ಮಾಡಿ ಅಂತ ಹೇಳಿ, ಇಲ್ಲ ಅಕಸ್ಮಾತ್ ಬರಕ್ಕಾಗ್ಲಿಲ್ಲ ದಿನ ಬಿಡ ದಿನ ಬಂದು ಇದು ಈ ತರ ಇದು ಈ ಬೆಳೆಲಿ ಈ ತರ ಇದಾಗಿದೆ ಇಲ್ಲಿ ನೋಡಿ ಇದರಿಂದ ಹಿಂಗಾಗುತ್ತೆ ಅಂತ ಪ್ರತಿಯೊಂದು ನಮಗೆ ತಿಳಿಸಿ ಹೇಳ್ತಿದ್ದಾರೆ ಸರ್. ನೀವೇನಾದ್ರೂ ನಿಮ್ಮೂರಲ್ಲಿ ಸಂಘ ಆತರದ ಮಾಡಿದೀವಿ ಸರ್? ಎಲ್ಲ ಹೆಣ್ಮಕ್ಳೆ ಸೇರ್ಕೊಂಡು? ಹೆಣ್ಮಕ್ಳೆ ಸೇರಿ 15 ಜನ ಸ್ತ್ರೀಶಕ್ತಿ ಸಂಘ ಮಾಡಿದ್ದು. ಏನಮ್ಮ ನಿಮ್ ಸಂಘದ ಹೆಸರು? ಶ್ರೀ ವೀರಭದ್ರೇಶ್ವರ. ನಿಮ್ಮೂರ್ ದೇವ್ರೆ? ನಮ್ಮೂರ್ ದೇವ್ರ, ನಮ್ ಮನೆ ದೇವ್ರು ಕೂಡ ಸರ್. ಸಂತೋಷ ನಮ್ಮ. ಈಗ ನೀವು ಸಂಘ ಮಾಡ್ಕೊಂಡಿರೋದ್ರಿಂದ ಏನ್ ಅನುಕೂಲ ಆಗಿದೆ ಹೆಣ್ಮಕ್ಳಿಗೆ? ನಾವು ಸಂಘ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಬಡ್ಡಿ ರಹಿತ ಸಾಲ ಸಿಗ್ತಾ ಇದೆ, ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರತಿಯೊಬ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಮಾಡಕ್ಕೂ ಅನುಕೂಲ ಆಗಿದೆ. ಏನಾರು ತಿಳಿಸ್ಬೇಕು ಅಂದ್ರು ಒಟ್ಟಿಗೆ ಸೇರ್ಕೊಂತೀವಿ, ಒಬ್ರ ಸಮಸ್ಯೆ ಒಬ್ರು ಹೇಳ್ಕೊಂತೀವಿ, ಎಲ್ಲ ರೀತಿ ಅನುಕೂಲ ಆಗಿದೆ ಸರ್. ಆಲೂಗಡ್ಡೆ ಬೇಸಾಯಕ್ಕೆ ಅನುಕೂಲ ಆಗಿದೆ? ಆಲೂಗಡ್ಡೆ ಬೇಸಾಯಕ್ಕೂ ಈಗ ಬಂದು ಇವರು ಈ ತರ ಅಂತ ಹೇಳಿದ್ರೆ ಸಂಘದ ಟೈಮ್ ಅಲ್ಲಿ ಬರ್ತಾರೆ, ಬಂದು ಈ ತರ ಅಂತ ಹೇಳಿದ್ರೆ ನಮ್ಗೆ 15 ಜನಕ್ಕೂ ವಿಷಯ ಮುಟ್ಟುತ್ತೆ ಸರ್. ಆಗ ಮನೆಗಳಿಗೆ ನಮ್ಮ ಯಜಮಾನರುಗಳಿಗೆ ಹೇಳಿ ಮಾಡಿಸಕ್ಕೂ ನಮ್ಗೆ ತುಂಬಾ ಅನುಕೂಲ ಆಗಿದೆ ಸರ್. ಈಗ ತಾವು ಈ ಸಂಘಗಳ ರಚನೆ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ವಹಿಸ್ತೀರಿ, ಏನ್ ಅನುಕೂಲ ಇದೆ ಅಂತೀರಿ? ನಾವು ಒಂದ್ ಹಳ್ಳಿಗೆ ಹೋಗಿ 15 ಜನ 20 ಜನನ ಒಟ್ಟುಗೂಡಿಸೋದು ಒಂದು ಸಮಸ್ಯೆನೆ. ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರ್ತ ಅಂದ್ರೆ ಅವ್ರು ಹೇಳಿದ ತಕ್ಷಣ ಬಂದು ಒಂದು ಸಭೆ ಸೇರ್ತಾರೆ. ಏನು ಗೊತ್ತಿಲ್ಲದೆ ಸಭೆ ಸೇರಿ ಅಂತಂದ್ರೆ ಯಾರು ಸೇರಲ್ಲ ಸರ್, ನಮ್ಮಿಂದ ಎಷ್ಟೇ ಉಪಯೋಗ ಆಗುತ್ತೆ ಅಂದ್ರೆ ಸೇರಲ್ಲ. ಅದಕ್ಕೋಸ್ಕರ ನಾವೊಂದು ಸಂಘಟನೆ ಮಾಡ್ಕೊಂಡು ಆ ಸಂಘದಲ್ಲಿ ಆ ಸಂಘ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಸಭೆ ಸೇರ್ತಾ ಇರ್ತಾರೆ. ಸೀಸನ್ ಅಲ್ಲಿ ಆದ್ರೆ ವಾರ ವಾರ ಸಭೆ ಸೇರಿಸ್ತೀವಿ. ಈ ತರ ಈ ಪರಿಸ್ಥಿತಿ ಐತೆ, ಬೆಳಗ್ಗೆ ನೀವ್ ಇಂಥ ಅದ್ರಲ್ಲಿ ಈ ಕೆಲಸಗಳನ್ನ ಮಾಡ್ಬೇಕು ಬೆಳೆಗೋಸ್ಕರ ಅಂತ ಹೇಳಿ ಸಭೆ ಸೇರಿಸಿ ಮಾಡ್ತೀವಿ. ಮೇನ್ ಕಾರಣ ಸಭೆ ಸೇರ್ಬೇಕು, ಮತ್ತೆ ಸಭೆ ನಮ್ ಆಲೂಗೆಡ್ಡೆಗೆ ಬೆಳೆ ಮಾತ್ರ ಅಲ್ದೇನೆ ಅವರಲ್ಲಿ ಉಳಿತಾಯ ಮಾಡಿಸೋಕ್ಕೋಸ್ಕರನು ಸಂಘಗಳು ಮಾಡ್ತಿದ್ದೀವಿ ಸರ್. ಉಳಿತಾಯ ಮಾಡೋದ್ರಿಂದ ಅವ್ರಿಗೆ ಕಷ್ಟ ಕಾಲದಲ್ಲಿ ಯಾವ ರೀತಿನಾದ್ರೂ ಸಹಾಯ ಆಗ್ಬಹುದು, ಅದು ಉಳಿತಾಯ ಮಾಡಿಸೋದು ಒಂದು ಉದ್ದೇಶ ಐತೆ ಸರ್. ನೀವು ಆ ತರಹ ಹಣ ತಗೊಂಡಿದ್ರ ನಿಮ್ ಕಷ್ಟ ಕಾಲಕ್ಕೆ? ತಗೊಂಡಿದೀವಿ. ಯಾತಕ್ಕೆ ತಗೊಂಡಿದ್ರವ? ವ್ಯವಸಾಯಕ್ಕೆ ಅಂತಲೇ ತಗೊಂಡಿದೀವಿ. ಆಲೂಗಡ್ಡೆ ಬೆಳೆಯಕ್ಕೆ ಅಂತ? ಆಲೂಗಡ್ಡೆ ಬೆಳೆಯಕ್ಕೆ. ಹೌದಾ? ಅಕಸ್ಮಾತ್ ಸಂಘ ಇರಲಿಲ್ಲ ಅಂದಿದ್ರೆ ನಿಮಗೆ ಕಷ್ಟ ಆಗಿರೋದು? ತುಂಬಾ ಕಷ್ಟ ಆಗಿರೋದು ಸರ್. ಅನುಕೂಲ ಆಗಿದೆ ಸಂಘದಿಂದ, ವಾರಕ್ಕೆ ಮೊದ್ಲು 25 ಉಳಿತಾಯ ಕಟ್ಕೊಂಡು ಹೋಗವು, ಈಗ 50-50 ಕಟ್ಕೊಂಡು ಹೋಗ್ತಿದೀವಿ. ಆಮೇಲೆ ನಮ್ದೇ ಆದ ಒಂದು ಮಠದಲ್ಲಿ ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಅಂತಲೂ ಮಾಡ್ಕೊಂಡಿದೀವಿ. ಅದಕ್ಕೆ 100-100 ರೂಪಾಯಿ ಶೇರ್ ಅಂತೆ, ಒಂದ್ ಶೇರ್ಗೆ 100 ರೂಪಾಯಿ ಅಂತೆ 20 ಶೇರ್ನು ಕಟ್ಕೊಂಡಿದೀವಿ. ಆಮೇಲೆ ಅಲ್ಲೇ ಮುಳುಗೇನು ಮಾಡ್ಕೊಂಡಿದೀವಿ, ಎತ್ಕೊಡ್ನಳ್ಳಿ ಬರುತ್ತೆ ಸರ್, ಅಲ್ಲಿ ಅಲ್ಲಿ ನಮ್ಗೆ ಔಷಧಿಗಳಾಗ್ಬೋದು, ಕೀಟನಾಶಕಗಳಾಗ್ಬೋದು, ಗೊಬ್ಬರ ನಮ್ಗೆ ಬೇರೆ ಅಂಗಡಿಗಳಿಗೆ ಹೋಲಿಸಿದ್ರೆ ಒಂದು ಉತ್ತಮ ಬೆಲೆಯಲ್ಲಿ ನಮ್ಗೆ ನಮ್ ರೈತರಿಗೆ ಉಪಯೋಗ ಆಗಂತದ್ದು ನಮ್ಗೆ ಸಿಗ್ತಿದೆ ಸರ್ ಅಲ್ಲಿಂದ ಪ್ರತಿಯೊಂದುವೆ. ಮೊದ್ಲು ಯಾವ್ದರ ಆಲೂಗಡ್ಡೆಗೆ ಏನು ಗೊತ್ತಿರ್ಲಿಲ್ಲ ಸರ್, ಅವ್ರ ಅಂಗಡಿ ಅವ್ರು ಕೊಟ್ಟಿದ್ದೆ, ನಾವು ಹೊಡೆದಿದ್ದೆ ಮಾಡಿದ್ದೆ, ಅದ್ ಜಾಸ್ತಿ ರೈಟ್ ಆಗಿರೋದು ನಮ್ಗೆ ಅದ್ ಏನು ಅಂತಲೇ ಗೊತ್ತಿರ್ಲಿಲ್ಲ. ಈಗ ತುಂಬಾ M45 ಒಂದ್ ಸ್ಪ್ರೇ ಮಾಡಿದ್ರೆ ಸಾಕು ಸರ್, ವಾರಕ್ಕೊಂದ್ಸಲ ಅದು ಒಂದ್ ಸ್ವಲ್ಪ ಕಡಿಮೆ ದರದಲ್ಲೂ ರೈತರಿಗೆ ತುಂಬಾ ಉಪಯೋಗ ಆಗಿದೆ ಆಲೂಗಡ್ಡೆ ಬೆಳೆಗೆ ಸರ್. ಪರವಾಗಿಲ್ವಲ್ಲಮ್ಮ, ನೀವು ಸಂಘ ಮಾಡ್ಕೊಂಡಿದ್ದೀರಿ ಸರ್, ಆಮೇಲೆ ಒಂದ್ ಕಂಪ್ನಿನೇ ಮಾಡಿದ್ದೀರಿ ಸರ್. ಓಹೋ, ಇನ್ನು ಮುಂದೆ ಏನೇನ್ ಮಾಡ್ತೀರಿ? ಇನ್ನು ಮಾಡಂತದ್ದು ಇನ್ನು ಉತ್ತಮವಾಗಿ ಮಾಡ್ಕೊಂಡು ಹೋಗ್ಬೇಕು, ಇನ್ನು ಅದ್ರೊಳಗಡೆ ಇನ್ನು ಏನೇನೈತೆ ಇನ್ನು ವಿಷಯಗಳನ್ನ ತಿಳ್ಕೊತಾ ಹೋಗ್ಬೇಕು, ಇನ್ನು ಏನೇನಾದ್ರು ಮುಂದಕ್ಕೆ ಬರ ಅಂತದ ಅಳವಡಿಸ್ಕೋಬೇಕು ಅನ್ನೋದು ಇದೆ ಸರ್ ಮನ್ಸಲ್ಲಿ. ಬಹಳ ಸಂತೋಷ ಆಯ್ತಮ್ಮ. ನಂದಕುಮಾರ್ ಅವರೇ, ಈಗ ಪ್ರಸ್ತುತ ಆಲೂಗಡ್ಡೆ ಬೆಳೆ ಪರಿಸ್ಥಿತಿ ಹೇಗಿದೆ, ಮುಂದೆ ಒಂದು ವಾರ 15 ದಿವಸದಲ್ಲಿ ಆಲೂಗಡ್ಡೆ ಬೆಳೆಗಾರರು ಏನ್ ಮಾಡಬೇಕು ಅನ್ನೋದು ತಮ್ಮ ಸಲಹೆ ಸರ್? ಪ್ರಸ್ತುತ 30-45 ದಿನಗಳ ಬೆಳೆ ಇದೆ ಸರ್. ನಮ್ಮ ಫೀಲ್ಡ್ ಗಳಲ್ಲಿ ಕಂಡು ಬರ್ತಿರೋದು ಮೇನ್ ಆಗಿ ಮಳೆಯಾಶ್ರಿತ ಯಾವ ಬೆಳೆ ಇದೆ ಅಲ್ಲಿ ನೀರಿನ ಕೊರತೆ ತುಂಬಾ ಕಂಡು ಬರ್ತಾ ಇದೆ. ಅರ್ಜೆಂಟ್ ಆಗಿ ಅದಕ್ಕೆ ನೀರು ಬೇಕಾಗೈತೆ, ಮಳೆ ಬೇಕಾಗೈತೆ. ಅದು ಬಿಟ್ರೆ ಕೆಲವು ಪ್ಲಾಟ್ಗಳಲ್ಲಿ ನಮಗೆ ಪೋಷಕಾಂಶಗಳ ಕೊರತೆ ಕಾಣಿಸ್ತಿಲ್ಲ, ಬಟ್ ಕೆಲವು ಪ್ಲಾಟ್ಗಳಲ್ಲಿ ಮೊನ್ನೆ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ನಿನ್ನೆ ನೋಡೋದಕ್ಕೂ ಬಹಳ ವ್ಯತ್ಯಾಸವಾಗಿ ಹೆಚ್ಚಾಗ್ತಾ ಐತೆ. ಮತ್ತೆ ಮಳೆ ತೀರಾ ಕಮ್ಮಿ ಆದಾಗ ಸರ್ ಕರಿಕಡ್ಡಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಕರಿಕಡ್ಡಿ ರೋಗ ಅದಕ್ಕೆ ಬರ್ದಾಗೆ ನೀರ್ನ ಸಿಂಪರಣೆ ಮಾಡ್ಕೊಳ್ಳೋದು ಒಳ್ಳೇದು. ಮಳೆ ಆದ್ರೆ ಅದು ಕರಿಕಡ್ಡಿ ರೋಗ ಬರೋದೇ ಇಲ್ಲ. ಕರಿಕಡ್ಡಿ ರೋಗ ಬಂದ್ರೆ ಅದಕ್ಕೋಸ್ಕರ ಸಿಂಪರಣೆ ಮಾಡ್ಬೇಕಾಗುತ್ತೆ. ಕರಿಕಡ್ಡಿ ರೋಗಕ್ಕೆ ಸಿಂಪರಣೆ ಮಾಡೋದಕ್ಕೆ ಸಲ್ಪರ್ ಆದ್ರೆ ಸಾಕು ಸರ್, ಸ್ಪ್ರೇ ಸಲ್ಪರ್ ಆದ್ರೆ ಸ್ಪ್ರೇ ಮಾಡಿದ್ರೆ ಅಷ್ಟೇ ಸಾಕು ಸರ್, ನಿಯಂತ್ರಣಕ್ಕೆ ಬರುತ್ತೆ ಕರಿಕಡ್ಡಿ ರೋಗ. ಅಂದ್ರೆ ನೀರ್ನು ಕೂಡ ಸಿಂಪರಣೆ ಮಾಡಿ ಅಂತ ಹೇಳ್ತೀರಾ ನೀವು ಸರ್? ನೀರು ಸಿಂಪರಣೆ ಮಾಡೋದಂದ್ರೆ ಅತಿ ಹೆಚ್ಚು ಟೈಮ್ ಸಿಂಪರಣೆ ಮಾಡಿಲ್ಲ, 4 ಗಂಟೆಗಿಂತ ಹೆಚ್ಚು ಕಾಲ ಆಲೂಗಡ್ಡೆ ಗಿಡದ ಎಲೆ ಮೇಲೆ ತೇವಾಂಶ ಇದ್ದರೆ ಅಂಗಮಾರಿ ರೋಗದ ಕೀಟಾಣು ಅಥವಾ ರೋಗಾಣುಗಳು ಅಲ್ಲಿಂದನೆ ಸ್ಟಾರ್ಟ್ ಆಗ್ತವೆ ಸರ್. ಅದರಿಂದ 2-3 ಗಂಟೆ ಕಾಲದ ಒಳಗಡೆ ಸಿಂಪರಣೆ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಹಾಯಿ ನೀರು ಬಿಡೋದು ಒಳ್ಳೇದು ಸರ್. ಈಗ ನಿಮ್ದು ಎಲ್ಲ ಮಳೆಯಾಶ್ರಯದಲ್ಲೇ ಇದೆಯೋ ಅಥವಾ ಹನಿ ನೀರಾವರಿನಲ್ಲಿ ಬೆಳೆದಿರೋರು ಇದಾರ? ಹನಿ ನೀರಾವರಿಯಲ್ಲಿ ಈ ಸ್ಪ್ರಿಂಕ್ಲರ್ ಇಟ್ಕೊಂಡು ಬೆಳೆದಿರೋರು ಇದಾರ? ಹೇಗೆ ಈಗಿನ ಪರಿಸ್ಥಿತಿಯಲ್ಲಿ ಹನಿ ನೀರಾವರಿ ಯಾರು ಇಲ್ಲ, ಸ್ಪ್ರಿಂಕ್ಲರ್ ಅಲ್ಲಿ ಬೆಳೀತಾ ಇರೋರು ಇದಾರೆ. 2-3 ಗಂಟೆ ಕಾಲ ಸ್ಪ್ರಿಂಕ್ಲರ್ ಮಾಡೋರಿದ್ದಾರೆ, ಕೆಲವರು ಕಾಲುವೆಗೆ ಹಾಯಿಸ್ತಾ ಇದ್ದಾರೆ. ಏನ್ ಮಾಡ್ತೀರಿ ಮಂಜುಳಮ್ಮನವ್ರ? ಮಳೆ ಏನಾದ್ರೂ ಕಡಿಮೆ ಆಯ್ತು, ಇನ್ನೂ ಒಂದು ವಾರ ಬರಲಿಲ್ಲ ಮಳೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ನೀವು? ಏನು ಗೊತ್ತಾಗ್ತಾನೆ ಇಲ್ಲ ಸರ್, ಇನ್ನೆಲ್ಲ ಅಕ್ಕಪಕ್ಕ ಬೋರು ಇಲ್ಲ, ಏನಾದ್ರೂ ಇದ್ ಮಾಡಿ ಇದ್ ಮಾಡ್ಕೊಳ್ಳೋಣ ಅನ್ನಕ್ವೆ. ಮಳೆನೆ ನಂಬ್ಕೊಂಡಿದೀವಿ ಸರ್, ನೋಡ್ಬೇಕು ಸರ್ ಇನ್ನು ಒಂದು ವಾರ ಅಂದ್ರೆ ಮಳೆನೆ ಬೀಳಲಿ ಅಂತ ಅಲ್ವಾ? ಎಷ್ಟು ಕಷ್ಟ ನೋಡಿ ಅಲ್ವಾ, ಮಳೆ ಆಶ್ರಿತ ಬೆಳೆಗಾರರದ್ದು. ಈಗ ನೀವ್ ಹೇಳಿ ಮಂಜುಳ ಅವರ, ಈಗ ನಿಮ್ ಬೆಳೆ ಚೆನ್ನಾಗಿದೆಯಾ? ನಮ್ಮ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ, ಏನೇನ್ ಬೇಕು? ಎಲ್ಲ ಗೊಬ್ಬರ ಎಲ್ಲ ಕೊಟ್ಬಿಟ್ಟಿದೀವಿ, ಕೊಟ್ಟಿದೀವಿ. ಸ್ವಲ್ಪ ಯೂರಿಯಾನು ಹಾಕಿದೀವಿ. ಇವಾಗ ಒಂದ್ ಸ್ವಲ್ಪ ಹಂಗೆ ಉದ್ರೋದು ಮಳೆ ತರ ಬಂತು ಈಗ ವಾರದಿಂದೆ, ಅವಾಗ ಯೂರಿಯಾ ಸ್ವಲ್ಪ ಕೊಟ್ಟಿದೀವಿ ಸರ್. ಇನ್ನು ಆಲೂಗಡ್ಡೆ ಕೊಡ್ಬೇಕಾದ ಏನು ಉಳ್ಕೊಂಡಿಲ್ಲ? ಏನು ಉಳ್ಕೊಂಡಿಲ್ಲ, ವಾರಕ್ಕೊಂದ್ಸಲ M-45 ಸ್ಪ್ರೇ ಮಾಡ್ಕೊಂಡ್ರೆ ಸಾಕು ಸರ್. ಇನ್ ವಾಪಸ್ ಅದು ನಿಮಗೆ ಎಣ್ಣೆ ಕೊಡಬೇಕು. ಎಣ್ಣೆ ಕೊಡಬೇಕು ಹೇಳಿ ಸರ್. ಈಗ ಅದೇನೋ ಒಂದು ಉತ್ಪಾದಕರ ಕಂಪನಿ ಕೂಡ ಮಾಡಿದೀವಿ ಅಂತಂದು. ಹೌದು ಸರ್. ಏನದು ಕಂಪನಿ, ಏನ್ ಕೆಲಸ ಮಾಡುತ್ತೆ, ಅದರಿಂದ ಬೆಳೆಗಾರರಿಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತೀರಿ? ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಸ್ಥಾಪನೆ ಮಾಡಿರುವ ಕಂಪನಿ ರೈತ ಉತ್ಪಾದಕರ ಕಂಪನಿ ಸರ್. ನಮ್ಮ ಅರಕಲಗೋಡು ಭಾಗದಲ್ಲಿ 15 ಹಳ್ಳಿ ಇದೆ ಒಟ್ಟಿಗೆ, ನಮ್ದಲ್ದೆ ಬೇರೆ 15 ಹಳ್ಳಿಗಳಲ್ಲಿ ಒಟ್ಟಿಗೆ 295 ಜನ ಶೇರ್ ಹಾಕಿ ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಅಂತ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಸರ್. ಮೊದ್ಲೇ ಹೇಳ್ದಂಗೆ ರೈತರಿಂದ ಒಂದಾಯ್ತು, ಅವರಿಂದ ಮಾಡ್ಕೊಂಡ್ರು, ರೈತರಿಗಾಗಿ ರೈತರಿಗೋಸ್ಕರ ಮುಂದೆ. ರೈತರಿಗಾಗಿ ಸದ್ಯಕ್ಕೆ ಬಿತ್ತನೆ ಬೀಜವನ್ನ ಪಂಜಾಬಿನಿಂದ ನೇರವಾಗಿ ರೈತರು ತರ್ಸ್ಕೊಂಡಿದ್ದಾರೆ ಸರ್, ಪ್ರಕೃತಿ ರೈತ ಉತ್ಪಾದಕರ ಕಂಪನಿಯ ಮುಖಾಂತರ. ಮತ್ತೆ ಪ್ರಕೃತಿ ರೈತ ಉತ್ಪಾದಕ ಕಂಪನಿಯಲ್ಲಿ ನೇರವಾಗಿ ಗೊಬ್ಬರನ ತರ್ಸ್ಕೊಂಡಿದ್ದಾರೆ, ರಸಗೊಬ್ಬರಗಳನ್ನ. ಸದ್ಯದ ಇದರಲ್ಲಿ ಕೀಟಾಣುಗಳ ನಿರ್ವಹಣೆಗೆ ಅಥವಾ ರೋಗ ನಿರ್ವಹಣೆಗೆ ಕೀಟನಾಶಕಗಳು ಅಲ್ಲಿ ಸಿಗ್ತಾ ಇದಾವೆ ಸರ್. ಅದೆಲ್ಲಾನು ಹೊರಗಡೆ ಖಾಸಗಿ ಸಿಗೋದಕ್ಕಿಂತ ಕಮ್ಮಿ ಅಥವಾ ಉತ್ತಮ ಬೆಲೆಯಲ್ಲಿ ರೈತರು ಸಿಗ್ತಾ ಇದೆ. ಪ್ರಕೃತಿ ರೈತ ಉತ್ಪಾದಕರ ಕಂಪನಿ ಕೇವಲ ಷೇರುದಾರರಲ್ಲದೆ ಷೇರುದಾರರಲ್ಲದವರಿಗೂ ಉಪಯೋಗ ಆಗ್ತಾ ಇದೆ ಸರ್. ಅವರು ಕೂಡ ಇಲ್ಲಿಂದ ಆಲೂಗಡ್ಡೆ ಬೇಸಾಯಕ್ಕೆ ಬೇಕಾದಂತಹ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಹೌದು ಸರ್. ಅಲ್ವಾ? ಹೌದು ಸರ್. ಇದರಿಂದ ರೈತರಿಗೆ ಅನುಕೂಲ ಆಗಿದೆ ಅನ್ನೋದು ತಮ್ಮ ವಿಚಾರ. ಹೌದು ಸರ್. ಅದು ಕಂಪನಿನೇ ಮಾಡಬೇಕೆ? ನಾನು ಹಬ್ಬ ಏನೋ ಒಂದು ಅಂಗಡಿ ಮಾಡ್ಕೊಳ್ಳೋದಾಗ್ಲಿ ಆಲೂಗಡ್ಡೆ ತರ್ಸ್ಕೊಡ್ತೇನೆ ಅಂತ ಅಂದ್ರೆ ಯಾರು ನನ್ನ ಮೇಲೆ ಟ್ರಸ್ಟ್ ಇರಲ್ಲ, ಅಥವಾ ಅದ್ ನನ್ನ ಹಬ್ಬನ ಲಾಭ ಆಗುತ್ತೆ. ರೈತರ ಅಭಿವೃದ್ಧಿ ಆಗೋದಿಲ್ಲ. ರೈತರು ಒಂದು ಅಭಿವೃದ್ಧಿ ಹೊಂದಬೇಕಂದ್ರೆ ಅವ್ರದೇ ಆದ ಒಂದು ಸ್ವಂತ ಕಂಪನಿ ಮಾಡ್ಕೊಬೇಕು. ಈಗ ರೈತ ಯಾರೇ ಒಬ್ಬ ರೈತ ಆಗಿದ್ರು ಒಂದ್ ಸಂಸ್ಥೆ ಮಾಡ್ಕೊಳಕ್ ಆಗ್ತಿರಲ್ಲ, ಅಥವಾ ಒಂದು ಔಷಧಿ ಅಂಗಡಿ ಮಾಡ್ಕೊಳಕ್ ಆಗ್ತಿರಲ್ಲ ಅವನು ಒಬ್ಬನಿಗೋಸ್ಕರ. ಉತ್ತಮ ಬೆಲೆಯಲ್ಲಿ ಉತ್ತಮವಾದ ಗುಣಮಟ್ಟದಲ್ಲಿ ಸಿಗ್ಬೇಕಾದ್ರೆ ಅವರೇ ಸ್ವಂತವಾದ ಅನುಭವವಾಗಿ ಮಾಡ್ಕೊಬೇಕಾಗಿತ್ತು. ಅದರಿಂದ ತಲಾ 100 ರೂಪಾಯಿ ಹಂಗೆ ಕೆಲವರು 10 ಷೇರು, ಕೆಲವರು 20 ಷೇರ್ ಹಾಕೊಂಡು ಕಂಪನಿಯನ್ನ ಸ್ಥಾಪಿಸಿಕೊಂಡಿದ್ದಾರೆ. ಅಂದ್ರೆ ರೈತರೇ ಒಟ್ಟಾಗಿ ಅವರ ಸಮಸ್ಯೆಗಳಿಗೆ ಅವರೇ ಪರಿಹಾರ ಕಂಡಿಡ್ಕೊಂಡಿದ್ದಾರೆ. ಸಂತೋಷ. ಮಂಜುಳಮ್ಮನವರೇ, ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ ತಮ್ಗೆ ಆಲೂಗಡ್ಡೆ ಬೇಸಾಯಕ್ಕೆ ಒಂದೆಕರೆಗೆ? 30,000 ಖರ್ಚಾಗಿದೆ ಸರ್. 30,000? 30,000. ಯಾವ್ಯಾವ್ದು ಖರ್ಚಾಯ್ತವ? 2,500 ಒಂದು ಕ್ವಿಂಟಾಲ್ಗೆ ಆಲೂಗಡ್ಡೆ, ಅಲ್ಲಿಗೆ 20 ಚೀಲ ತರಿಸಿದ್ದು ಆಲೂಗಡ್ಡೆನ, ಅದೇ ಮತ್ತೆ ಗೊಬ್ಬರ 3 ಚೀಲ ಪೊಟಾಶು, 2 ಚೀಲ DAP, ಆಮೇಲೆ 2 ಚೀಲ ಸೆಟ್ರೇಟು ತರಿಸಿದ್ದು. ಇನ್ನ ಔಷಧಿಗಳಿಗೆ ಒಂದು 3,000-4,000 ರೂಪಾಯಿ ಖರ್ಚಾಗಿದೆ ಸರ್. ಈ ತರ ಒಟ್ಟಿಗೆ 30,000 ರೂಪಾಯಿ ಖರ್ಚಾಗಿದೆ. ಇನ್ನೂ ಎಷ್ಟು ಖರ್ಚಾಗುತ್ತೆ? ಇನ್ನೇನು ತುಂಬಾ ಖರ್ಚಾಗಂತದೇನಿಲ್ಲ, ಇನ್ನೊಂದ 3,000-4,000 ರೂಪಾಯಿ ನಮ್ಗೆ ಮಳೆ ಬಂದ್ರೆ ಒಂದ್ 2,000-3,000 ರೂಪಾಯಿ ಮುಗಿಯುತ್ತೆ ಸರ್. 35,000 ಖರ್ಚಾಗುತ್ತೆ ಸರ್. ಎಷ್ಟು ಇಳುವರಿ ಬರ್ಬೋದಮ್ಮ? ಹೋದ ವರ್ಷ ನಾವು 18 ಚೀಲ ಆಲೂಗಡ್ಡೆ ಹಾಕಿ 120 ಚೀಲ ಆಲೂಗಡ್ಡೆ ಇಳುವರಿ ಬಂದಿತ್ತು ಸರ್. ಈ ಸಲನು ನೋಡ್ಬೇಕು ಸರ್, ಅದು ಮಳೆ ಮೇಲೆ ಚೆನ್ನಾಗಿ ಮಳೆ ಬರಲಮ್ಮ. ಸರಿ ಅಂದ್ರೆ 120 ಚೀಲನೇ ಈ ಸರಿನೂ ಬೆಳಿತೀವಿ. ಹೋದ ವರ್ಷದ ಲೆಕ್ಕದಲ್ಲ ಹೇಳಿ ಎಷ್ಟಕ್ಕೆ ಮಾರಿದ್ರಿ ಒಂದು ಚೀಲ ಆಲೂಗಡ್ಡೆನ? ಕ್ವಿಂಟಾಲು 1,500 ಕೊಟ್ಟಿದ್ದು ಸರ್. ಹೌದಾ, ಎಷ್ಟು ಕ್ವಿಂಟಾಲ್ ಆಗಿತ್ತು? 60 ಕ್ವಿಂಟಾಲ್ ಆಗಿತ್ತು. ಅದ್ರಲ್ಲೂ ಗೋಲಿ ಸ್ವಲ್ಪ ಡ್ಯಾಮೇಜ್ ಅವ ಇವು ಅಂತ ಅರಿಸಿ ಇದ್ ಮಾಡ್ತಾರೆ, ಹಂಗಾಗಿ ಮಾಡಿದ್ದು ಸರ್ 60 ಕ್ವಿಂಟಾಲ್ ಆಗಿತ್ತು. ಅಂದ್ರೆ ನೀವು ಮಾರಾಟ ಮಾಡಿದ್ದು ಹೇಗಮ್ಮ, ಎಲ್ಲಿ ಮಾರ್ತೀರಿ? ಮಾರಾಟ ಮಾಡಿದ್ದು ಅಂದ್ರೆ ಇಲ್ಲಿ ಮುಸ್ಲಿಮ್ಸ್ ಇದಾರೆ ಸರ್, ಅವರು ಬೇರೆ ಕಡೆ ಕಳಿಸ್ಕೊಡ್ತಾರೆ, ಅಲ್ಲಿ ಬಂದು ಅವರು ನಮ್ಮ ಇದ್ರಲ್ಲೇ ಅವರೇ ತಗೊಂಡೋಗಿದ್ರು ಸರ್, ಅವ್ರಿಗೆ ಕೊಟ್ಟಿದ್ದು. ಕೆಂಡೆ ಬಹಳ ಚೆನ್ನಾಗಿದೆ, ಗುಣಮಟ್ಟ ಚೆನ್ನಾಗಿದೆ ಅಂತಂದ್ರ ಕಿತ್ತಾಗ? ಹ್ಮ್, ತುಂಬಾ ಚೆನ್ನಾಗಿದೆ. ನಾವು ಉಂಡೆ ಆಲೂಗಡ್ಡೆ ಹಾಕಿದ್ರೆ ಕೌಲುಗಳು ಜಾಸ್ತಿ ಬಂದು ತುಂಬಾ ಚೆನ್ನಾಗಿ ಬೆಳೆ ಬಂದಿತ್ತು. ಹೋದ ಸಲ ನಮ್ಗೆ ಗೊತ್ತಿರ್ಲಿಲ್ಲ, ಹಾಕ್ತಾ ಇದೀವಿ, ಈ ಸಲನು ಹಾಕಿದೀವಿ, ತುಂಬಾ ಚೆನ್ನಾಗಿ ಬಂದಿತ್ತು ಸರ್ ಹೋದ ವರ್ಷ ಇಳುವರಿ. ಈ ವರ್ಷನೂ ಅದೇ ತರ ಬಂದ್ರೆ ಸಾಕು ಸರ್. ಅಂದ್ರೆ ನೀವು ಈ ತರ ಬೇಸಾಯ ವಿಧಾನ ಅಳವಡಿಸಿಕೊಂಡಿರೋದ್ರಿಂದ ನಿಮ್ಗೆ ಒಳ್ಳೆ ಇಳುವರಿ ಸಿಕ್ಕಿದೆ ಸರ್ ಅಲ್ವಾ? ಮುಂಚೆ ಎಷ್ಟೊಂದು ಬರ್ತಿತ್ತಿಲ್ಲ? ಬರ್ತಿರ್ಲಿಲ್ಲ ಸರ್, ಬರ್ತಿರ್ಲಿಲ್ಲ. ಈಗ ನೀವು ಹೇಳಿ ನಂದಕುಮಾರ್ ಅವರೇ, ಬೇಸಾಯದ ಖರ್ಚು ಈ ಸುಧಾರಿತ ವಿಧಾನವನ್ನು ಅಳವಡಿಸಿಕೊಳ್ಳೋದ್ರಿಂದ ಏನಾದ್ರು ಕಡಿಮೆ ಆಗುತ್ತಾ? ಇಳುವರಿ ಎಷ್ಟು ಹೆಚ್ಚಳ ಆಗುತ್ತೆ ಸಾಂಪ್ರದಾಯಿಕ ಪದ್ಧತಿಗೂ ಈ ಪದ್ಧತಿಗೂ? ನಮ್ಮ ಸುಸ್ಥಿರ ಪದ್ಧತಿಯನ್ನು ಅಳವಡಿಸಿಕೊಂಡಿರೋರು ವರ್ಷದಿಂದ ವರ್ಷಕ್ಕೆ ಆಲೂಗಡ್ಡೆ ಬೆಳೆನ ಜಾಸ್ತಿ ಮಾಡ್ತಾ ಇದಾರೆ. ಸುಸ್ಥಿರ ಪದ್ಧತಿನ ಅಳವಡಿಸಿಕೊಂಡ್ರೆ ಖಂಡಿತ ಖರ್ಚು ಕಮ್ಮಿ ಆಗುತ್ತೆ ಸರ್. ಎಷ್ಟು ಕಡಿಮೆ ಆಗ್ಬೋದು? 5,000-10,000 ಕಮ್ಮಿ ಆಗುತ್ತೆ ಸರ್. ಆದಾಯ ಎಷ್ಟು ಜಾಸ್ತಿ ಆಗ್ಬೋದು? ಅದು ಹೇಳಕ್ ಬರಲ್ಲ ಸರ್, ಮಾರ್ಕೆಟ್ ಅಲ್ಲಿ ರೈಟ್ ಹೇಗೆ ಸಿಗುತ್ತೆ ಮತ್ತೆ ಇಳುವರಿ ನಮ್ದು ಉತ್ತಮ ಎಷ್ಟು ಇಳುವರಿ ಬರುತ್ತೆ, ಮತ್ತೆ ಉತ್ತಮ ಮೇನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ರೈಟ್ ಹೇಗೆ ಸಿಗುತ್ತೆ ಅದ್ರ ಮೇಲೆ. 1,200 ಕ್ವಿಂಟಾಲ್ ಅನ್ಕೊಂಡೆ, ಹೇಳಿ ಪರವಾಗಿಲ್ಲ, ಎಷ್ಟು ಬರ್ಬೋದು ಆದಾಯ? 60 ಕ್ವಿಂಟಾಲೇ ಜಾಸ್ತಿನಾ ಅಥವಾ ಅದಕ್ಕಿಂತ ಜಾಸ್ತಿ ತೆಗೆದಿದ್ದಾರೆ? ಹೌದಾ, 85-90 ಕ್ವಿಂಟಾಲ್ ವರೆಗೂ ತೆಗೆದಿದ್ದಾರೆ. ಯಾಕಮ್ಮ ನೀವು ತೆಗಿರಿಲ್ಲ ಮಂಜುಳಮ್ಮನವರು, 60ಕ್ಕೆ ಸುಸ್ತಾಗ್ಬಿಟ್ರಾ? ಸರ್ ಅಷ್ಟೇ ಆಗಿದ್ದು, ಹೋದ ಸಲ ಈ ಸಲ ಇನ್ನೂ ಚೆನ್ನಾಗಿ ತೆಗಿಬೇಕು ಅಂತ ಅನ್ಕೊಂಡಿದೀವಿ. ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತಮ್ಮ, ಇಳುವರಿ ಚೆನ್ನಾಗ್ ಬರಬೇಕು ಅಂದ್ರೆ ಇನ್ನು ಏನ್ ಮಾಡ್ಬೇಕಿತ್ತು ನೀವು? ಇನ್ನು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಇನ್ನು ನಿಮ್ಮ ಹತ್ರ ಇರೋಷ್ಟೆಲ್ಲ ಹಾಕ್ತಿದೀವಿ ಸರ್. ಅಂದ್ರೆ ಇನ್ನು ಬೇರೆ ಬೇರೆ ಏನಾರು ಹೊಸ ವಿಧಾನಗಳೇನಾರ ಇದ್ರೆ ಅಳವಡಿಸ್ಕೋಬೇಕು ಅನ್ನಿಸ್ತಿದೆ ಸರ್. ಅಂದ್ರೆ ಹಟ್ಟಿ ಗೊಬ್ಬರ ಒಂದ್ ಜಾಸ್ತಿ ಹಾಕ್ಬೇಕು, ಅದು ಸರಿ. ಮತ್ತೆ ಇನ್ನೇನ್ ಮಾಡ್ಬೇಕು? ಅದೇ ಔಷಧಿಗಳು ಸಿಂಪಡಣೆ ಮಾಡ್ಬೇಕು. ಅಲ್ಲಮ್ಮ 80-90 ಕ್ವಿಂಟಾಲ್ ಬೆಳೆಯೋರು ನಿಮ್ ಸಂಘದಲ್ಲಿ ಇಲ್ವಾ? ಇದಾರೆ ಸರ್. ಮತ್ತೆ ಅವ್ರನ್ನ ಕೇಳಿ ಅವ್ರ ಏನ್ ಮಾಡಿದ್ರು ಅಂತ. ಅದೇ ಬೋರ್ ಇರೋರು ನೀರು ಸಿಂಪಡಿಸ್ಕೋತಾರೆ, ಅದು ನಮ್ಗೆ ಕಾಲಕ್ಕೆ ತಕ್ಕಾಗಿ ಮಳೆ ಆಗದೆ ಹೋದಾಗ ಅದಲ್ಲಿಗೆ ಸರಿ ಹೋಗುತ್ತೆ ಸರ್. ನಮಗೆ ಮಳೆನೆ ಆಶ್ರಯ ಇವಾಗ ನಾವು ನಂಬ್ಕೊಂಡಿರೋದ್ರಿಂದ ಅದು ಆ ಟೈಮಿಗೆ ಮಳೆ ಆಗ್ಲಿಲ್ಲ ಅಂದ್ರೆ ಇಳುವರಿ ತನಕ ತಾನೇ ಕಡಿಮೆ ಆಗುತ್ತೆ. ಅಂದ್ರೆ ನೀವು ಹೇಳ್ತಿರೋದು ಮಳೆ ಆಶ್ರಯದಲ್ಲಿ ಇಷ್ಟ ತೆಗಿಯೋದೇ ಕಷ್ಟ ಅಂತ? ಇಷ್ಟ ತೆಗಿಯೋದೇ ಕಷ್ಟ ಅಂತ. ಹೌದೇನ್ರಿ? ಅಮ್ಮ ಮಹಿಳೆಯರಾಗಿ ನೀವು ಆಲೂಗಡ್ಡೆ ಬೇಸಾಯದಲ್ಲಿ ಏನೇನು ಕೆಲಸ ಮಾಡ್ತೀರಿ? ಆಲೂಗಡ್ಡೆ ಬೇಸಾಯದಲ್ಲಿ ಕಳೆ ತೆಗಿತೀವಿ ಸರ್. ಇನ್ನ ಮಾಮೂಲಿ ಅವರು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ನೀರ್ ತಂದು ಕೊಡ್ತೀವಿ ಇಷ್ಟೇ ಸರ್. ಬಿತ್ತನೆ ಮಾಡುವಾಗ ಬಿತ್ತನೆ ಮಾಡ್ತೀವಿ ಸರ್. ಕಟಾವ್ ಮಾಡುವಾಗ ಕಟಾವ್ ಮಾಡ್ಬೇಕಾದ್ರೆ ಮಾಡ್ತೀವಿ ಸರ್. ಆಳುಗಳು ಕರ್ಕೊಂಡು ಮಾಡ್ತೀವಿ ಸರ್. ಅಂದ್ರೆ ನಿಮ್ ಯಜಮಾನರ ಕೆಲಸ ಜಾಸ್ತಿ? ಅವ್ರದ್ದೇ ಕೆಲಸ ಜಾಸ್ತಿ. ನಿಮ್ ಕೆಲಸ ಅಲ್ವಾ? ಸ್ವಲ್ಪ ಕಡಿಮೆ, ಅವ್ರದ್ದು ತುಂಬಾ ಜಾಸ್ತಿ ಸರ್. ಮಾರಾಟ ಆಗಿ ದುಡ್ಡೆಲ್ಲ ಬಂದ್ಮೇಲೆ ನೀವು ಮಾಡಿಕತ್ತೀರಾ ಅಥವಾ ಅವರೇ ಇಟ್ಕೋತಾರಾ? ಇರ್ತದಲ್ಲ ಸರ್ ಮನೇಲಿ. ಎಷ್ಟು ಜನ ಮಕ್ಕಳಮ್ಮ ಮಂಜುಳ? ಇಬ್ರು ಸರ್. ಏನ್ ಮಾಡ್ತಾರೆ? ಒಬ್ಳು 6ನೇ ಕ್ಲಾಸ್ ಈ ವರ್ಷ ಹೋಗ್ಬೇಕು, ಇನ್ನ ಅವನು 4ನೇ ಕ್ಲಾಸ್ ಸರ್. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀವಿ ಸರ್. ನಮ್ಮ ನಂದಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ಅಳವಡಿಸಿಕೊಂಡಿರೋರೆಲ್ಲ ವರ್ಷದಿಂದ ವರ್ಷಕ್ಕೆ ಆಲೂಗಡ್ಡೆನ ಜಾಸ್ತಿ ಮಾಡ್ತಿದ್ದಾರೆ ಅಂತ. ನೀವು ಒಂದೆಕರೆನೆಲ್ಲ ಇರ್ತೀರೋ ಅಥವಾ ಇನ್ನು ಮುಂದೆ ಜಾಸ್ತಿ ಮಾಡಬೇಕು ಅನ್ಕೊಂಡಿದ್ರು? ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಎಷ್ಟು ಜಾಸ್ತಿ ಮಾಡ್ತೀರಿ? ಇನ್ನೂ ಒಂದ್ 3 ಎಕರೆ ಇದೆಯಲ್ಲ, ಅದ್ರಲ್ಲಿ ಇನ್ನೂ 1 ಎಕರೆ ಬೆಳೆ ಈ ತರ ಉತ್ತಮವಾಗಿ ಬರ್ತಾ ಇದ್ರೆ 1-2 ಎಕರೆ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಹೇಳಿ ಅಂತಿಮವಾಗಿ ಏನ್ ಸಲಹೆ ಆಲೂಗಡ್ಡೆ ಬೆಳೆಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾದ್ರೆ ಸರ್, ಆಲೂಗಡ್ಡೆಗೆ ಒಂದು ಲಘು ಪೋಷಕಾಂಶದ ಸಿಂಪರಣೆ ಮಾಡಬೇಕು, ಸಿಕ್ಕ ಮೂಲಗಳಿಂದ ಹೇಗಾದ್ರೂ ಮಾಡಿ ನೀರನ್ನು ಒಂದು ಒದಗಿಸಬೇಕು, ಒಂದು ನೀರ್ ಕೊಡಿ ಅಂತ. ಆಮೇಲೆ ಔಷಧಿ ಏನಾದ್ರೂ ಹೊಡೆಯ ಔಷಧಿನ ವಾರಕ್ಕೊಮ್ಮೆ ಮ್ಯಾಂಕೋ ಜಬ್ಬನ್ನ ಸ್ಪ್ರೇ ಮಾಡೋದಕ್ಕೆ ಹೇಳ್ತೀವಿ ಸರ್. ಮತ್ತೆ 30 ದಿನದ ಒಳಗಡೆ ನಿಮ್ಮ ಅಂತರ್ಬೇಸಾಯ ಏನೇ ಇದ್ರು 30 ದಿನದ ಒಳಗಡೆ ಮುಗಿಸ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಿದ್ರೆ ಮಂಜುಳಾ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಮ್ಮ? 82 77 85 0899. ನಿಧಾನವಾಗಿ ಇನ್ನೊಂದ್ಸರಿ ಹೇಳಿ. 8277858899. ಇನ್ನೂ ಒಂದ್ಸರಿ ಹೇಳ್ಬಿಡಿ ಅಮ್ಮ. 8277858899. ತಮ್ದು ನಂದಕುಮಾರ್ ಅವ್ರೆ. ಹಾ ಸರ್. 9742580890. ಇನ್ನೊಂದ್ಸರಿ 9742580890. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742580890. ಉಳ್ಳದು ನಂದಕುಮಾರ್ ಅವರೇ ಹಾಗೂ ಮಂಜುಳಾ ಅವರೇ, ಇದುವರೆಗೂ ಸುಧಾರಿತ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನ ಚೆನ್ನಾಗಿ ಹಂಚಿಕೊಂಡಿದ್ದೀರಿ. ಒಳ್ಳೇದಾಗ್ಲಮ್ಮ, ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ನಿಮ್ ಕೈ ಸೇರ್ಲಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ವಿಚಾರವಾಗಿ ಸಂದರ್ಶನ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಆರ್ ಎಸ್ ನಂದಕುಮಾರ್ ಹಾಗೂ ಅರಕಲಗೂಡು ತಾಲೂಕು ಶಾನುಭೋಗನಹಳ್ಳಿಯ ಎಸ್ಎಚ್ ಮಂಜುಳಾ. ಕೇಳುಗರೆ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಆಲೂಗಡ್ಡೆ ಬೇಸಾಯ ಈ ವಿಚಾರವಾದ ಸಂವಾದವನ್ನ ಪ್ರಸಾರ ಮಾಡುತ್ತೇವೆ. ಭಾಗವಹಿಸಲಿದ್ದಾರೆ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಜೆಟಿ ನಾಗರಾಜ್ ಹಾಗೂ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಎಂವಿ ಯೋಗೇಶ್. ಇದು ಇಂದಿನ ಚಿನ್ನದ ಗೆಂಡೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.